ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಆರೋಗ್ಯಾಮೃತ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಜನವರಿ 6 ಶುಕ್ರವಾರ ರಾತ್ರಿ 7:45 8:45 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕುಷ್ಠರೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕುಷ್ಠರೋಗ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರೇಖಾ ಎಸ್ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 7:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ಮೊದಲಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಮತ್ತು ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಕಾರ್ಯಕ್ರಮ ಕುರಿತಾದ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಸ್ಎಂ ದೀಪಜಾ ಮತ್ತು ಕೃಷಿ ಉಪನಿರ್ದೇಶಕರಾದ ಎಂಎನ್ ಮಂಜುಳಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಹಾಗೂ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ರೈತ ವಿದ್ಯಾನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ಎಸ್ಎಂ ದೀಪಜಾ ಅವರು, ಹಾಗೆಯೇ ಕೃಷಿ ಉಪನಿರ್ದೇಶಕರಾದಂತಹ ಎಂಎನ್ ಮಂಜುಳಾ ಅವರು. ತಮ್ಮಿಬ್ಬರಿಗೂ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ದೀಪಜಾ ಅವರೇ, ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಇದೆಯಲ್ಲ, ಇದರ ಒಂದು ಉದ್ದೇಶ ಏನು ಅಂತೀರಿ? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಕೃಷಿ ಕಸುಬನ್ನು ಮಾಡ್ತಾ ಇರುವಂತಹ ರೈತರ ಮಕ್ಕಳು ಅವರ ವಿದ್ಯಾಭ್ಯಾಸಕ್ಕೆ ಪಟ್ಟಣ ಪ್ರದೇಶಗಳಿಗೆ ಬರ್ತಾರೆ, ಅವರಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಪಠ್ಯಪುಸ್ತಕಗಳನ್ನು ಖರೀದಿ ಮಾಡಲಿಕ್ಕಾಗಲಿ, ಮತ್ತೊಂದು ಸೌಲಭ್ಯಗಳಿಗಾಗಿ ಸರ್ಕಾರದಿಂದ ಒಂದು ಆರ್ಥಿಕ ನೆರವನ್ನು ಕೊಡಬೇಕು, ಅವರ ಶಿಕ್ಷಣವನ್ನು, ರೈತರ ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಾರೆ. ಅಂದರೆ ಯಾವಾಗಲಿಂದ ಇದು ಅನುಷ್ಠಾನಕ್ಕೆ ಬಂದಿದೆ ಅಂತೀರಿ? ಕಳೆದ ಸಾಲಿನಿಂದ, 2021-22 ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಾಗಿದೆ. ಈ ವರ್ಷ ಇದು 2ನೇ ವರ್ಷ ಆಗತ್ತೆ. ಅಂದ್ರೆ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಅರ್ಹರು ಅಂತೀರಿ? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ಪಡೀಲಿಕ್ಕೆ ಯಾವುದೇ ರೈತರ ಮಕ್ಕಳು ಅರ್ಹರಾಗಿರ್ತಾರೆ. ಒಂದೇ ಒಂದು ಅವಶ್ಯಕತೆ, ಅವರು ರೈತ ಕುಟುಂಬದ ಮಕ್ಕಳಾಗಿರ್ಬೇಕು. ಸೊ ರೈತ ಕುಟುಂಬ ಅಂತಂದ್ರೆ ನಾವು ಪಡಿತರ ಚೀಟಿಯಲ್ಲಿ ಯಾರ್ಯಾರು ರೈತರು ಒಂದು ಕುಟುಂಬ ಅಂತ ಗುರುತಿಸ್ಕೊಂಡಿದ್ದಾರೆ, ಆ ಒಂದು ಕುಟುಂಬವನ್ನ ಕುಟುಂಬ ಗುರುತಿನ ಸಂಖ್ಯೆ ಆಧಾರದ ಮೇಲೆ ಕುಟುಂಬ ಅಂತ ಪರಿಗಣಿಸಿ ಆ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಜಮೀನಿನ ದಾಖಲಾತಿ ಇದ್ರೂ ಕೂಡ ಅವರನ್ನ ರೈತ ಕುಟುಂಬದ ಮಕ್ಕಳು ಅಂತ ಪರಿಗಣಿಸಿ ಅವರಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾವೆ. ಹಾಗೆ ಈ ವಿದ್ಯಾರ್ಥಿ ವೇತನ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗತ್ತೆ, ವಾರ್ಷಿಕ 2,000 ರೂಪಾಯಿ. ಪಿಯುಸಿ ಹಾಗೂ ತದನಂತರದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಎಲ್ಲಾ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದೇವೆ. ಅಂದ್ರೆ ಮುಖ್ಯವಾಗಿ ಕುಟುಂಬ ಪಡಿತರ ಚೀಟಿಯನ್ನ ಒಂದು ಮಾನದಂಡವಾಗಿ ಬಳಸ್ತೀರ ನೀವು? ಒಂದು ರೈತ ಕುಟುಂಬ ಅಂತ ಗುರುತಿಸ್ಲಿಕ್ಕೆ ಅವರು ಪಡಿತರ ಚೀಟಿಯಲ್ಲಿ ಯಾವೆಲ್ಲ ಸದಸ್ಯರನ್ನ ನಾವು ಒಂದು ಕುಟುಂಬ ಅಂತ ಘೋಷಣೆ ಮಾಡ್ಕೊಂಡಿರ್ತಾರೆ ಆ ಎಲ್ಲ ಸದಸ್ಯರನ್ನ ಒಂದು ಕುಟುಂಬ ಅಂತ ನಾವು ಪರಿಗಣಿಸ್ತೇವೆ. ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಜಮೀನಿನ ಮಾಲೀಕತ್ವ ಇರಬಹುದು, ಕಡ್ಡಾಯವಾಗಿ ತಂದೆ ತಾಯಿ ಹೆಸರಲ್ಲೇ ಇರಬೇಕು ಅಂತ ಇಲ್ಲ, ಅವರ ಅಜ್ಜ ಅಜ್ಜಿಯರ ಹೆಸರಲ್ಲಿ ಕೂಡ ಭೂ ಹಿಡುವಳಿ ಇರಬಹುದು, ಆದ್ರೆ ಅವರನ್ನ ಒಂದು ಕುಟುಂಬ ಅಂತ ಅವರು ಗುರುತ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಯಾರ ಹೆಸರಲ್ಲಿ ಜಮೀನು ಇರುತ್ತೆ ಅವರ ಹೆಸರು ಆ ಕುಟುಂಬ ಪಡಿತರ ಚೀಟಿಯಲ್ಲಿ ಇಲ್ಲ ಅಂದ್ರೆ ಅವಾಗ ಅವರು ಯೋಜನೆಯಲ್ಲಿ ಸೌಲಭ್ಯ ಪಡೀಲಿಕ್ಕೆ ಅರ್ಹರಾಗೋದಿಲ್ಲ. ಈಗ ವಿವಿಧ ವಿದ್ಯಾರ್ಥಿ ವೇತನಗಳಿದಾವೆ ನಮ್ಮ ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿ ವೇತನ ಪಡಿತಾ ಇರುವಂತವರು ಇದರಲ್ಲಿ ಸೌಲಭ್ಯ ಪಡಿಬಹುದಾ? ಹೌದು, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ವಿಶೇಷವಾಗಿ ಅವರು ಬೇರೆ ಯಾವುದೇ ವಿದ್ಯಾರ್ಥಿ ವೇತನ ಪಡಿತಾ ಇದ್ರು ಅದರೊಂದಿಗೆ ಹೆಚ್ಚುವರಿ ವಿದ್ಯಾರ್ಥಿ ವೇತನ ಅಂತಾನೆ ಘೋಷಣೆ ಮಾಡಿ ನೆರವನ್ನ ನೀಡಲಾಗ್ತಾ ಇದೆ. ಅಂದ್ರೆ ಪ್ರತಿ ವರ್ಷನೂ ಇದು ಲಭ್ಯವಾಗುತ್ತೆ? ಪ್ರತಿ ವರ್ಷನೂ ಲಭ್ಯ ಆಗುತ್ತೆ. ಉದಾಹರಣೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿದ್ಯಾರ್ಥಿ ವೇತನ ಇರುತ್ತೆ, ಭಾರತ ಸರ್ಕಾರದಿಂದ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಕೊಡ್ತಾರೆ. ಅದರೊಂದಿಗೆ ಹೆಚ್ಚುವರಿಯಾಗಿ ಈ ರೀತಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದ ಮಕ್ಕಳು ಅವರು ರೈತ ಕುಟುಂಬದವರು ಕೂಡ ಆಗಿದ್ರೆ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿ ಕೂಡ ಅವರಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ. ಅಂದ್ರೆ ಇವರು ಪ್ರತಿ ವರ್ಷನೂ ಕೂಡ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ವಿ, ಅದಕ್ಕೆ ಏನಾದರೂ ದಾಖಲೆಗಳನ್ನ ಅಥವಾ ಪ್ರಮಾಣ ಪತ್ರಗಳನ್ನು ಕೊಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಮುಖ್ಯವಾದ ಮಾಹಿತಿಯನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ನೀಡೋದಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರದಿಂದ ಎಲ್ಲಾ ರೀತಿಯ ವಿದ್ಯಾರ್ಥಿ ವೇತನಗಳನ್ನ ನೀಡಲಿಕ್ಕೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಒಂದು ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಪೋರ್ಟಲ್ ನಲ್ಲಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ಕೂಡ ನಿರ್ವಹಣೆ ಮಾಡಲಾಗ್ತಾ ಇದೆ. ಮೂಲತಃ ಪ್ರೌಢ ಶಿಕ್ಷಣ ಮಂಡಳಿಯಿಂದ, ಹಾಗೆ ಪದವಿ ಪೂರ್ವ ಶಿಕ್ಷಣ ಮಂಡಳಿ PUC ಬೋರ್ಡ್ ಇಂದ, ಹಾಗೇನೆ ವಿಶ್ವವಿದ್ಯಾನಿಲಯಗಳಿಂದನೂ ಕೂಡ ವಿದ್ಯಾರ್ಥಿಗಳ ದಾಖಲಾತಿಗಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ರವಾನೆ ಮಾಡಲ್ಪಡುತ್ತೆ. ಪ್ರತಿ ವರ್ಷದ ಪ್ರವೇಶಾತಿ ದಾಖಲೆ ವಿವರಗಳನ್ನು ಕೂಡ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಂದ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಂದ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಒದಗಿಸಲಾಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶವು ವಿವಿಧ ದತ್ತಾಂಶ ಮೂಲಗಳೊಂದಿಗೆ ದಾಖಲೆಗಳನ್ನು ಪರಿಶೀಲಿಸುವ ಸೌಲಭ್ಯವನ್ನು ಕೂಡ ಹೊಂದಿರುತ್ತೆ. ಮುಖ್ಯವಾಗಿ ಈ ಒಂದು ತಂತ್ರಾಂಶ ಕಾರ್ಯನಿರ್ವಹಿಸ್ತಾ ಇರೋದು ಆಡಳಿತ ಇಲಾಖೆಯ ಒಂದು ಪರಿವೀಕ್ಷಣೆಯಲ್ಲಿ, ಆಡಳಿತ ಇಲಾಖೆಗೆ ಇದು ಸೇರ್ಪಡೆ ಆಗುತ್ತೆ. ಸೊ ಇವರು ನಾನು ಈಗಾಗಲೇ ಹೇಳಿದೆ, ವಿದ್ಯಾರ್ಥಿಗಳು ರೈತ ಕುಟುಂಬದಿಂದ ಬಂದಿರಬೇಕು ಅಂತ. ಈ ಕುಟುಂಬದ ವಿವರಗಳನ್ನು ಕೂಡ ಆಡಳಿತ ಇಲಾಖೆಯ ಕುಟುಂಬ ದತ್ತಾಂಶದಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ದಾಖಲೆಗಳನ್ನ ಕುಟುಂಬ ದತ್ತಾಂಶದೊಂದಿಗೆ ಪರಿಶೀಲನೆ ಮಾಡಲಾಗತ್ತೆ. ಹಾಗೇನೆ ಎಲ್ಲಾ ರೈತರಿಗೆ ತಿಳಿದಿರೋ ಹಾಗೆ ಫ್ರೂಟ್ಸ್ ದತ್ತಾಂಶವನ್ನ ರೈತರ ದಾಖಲಾತಿಗಳಿಗಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ದಾಖಲೆಗಳನ್ನ ರೈತರ ದಾಖಲಾತಿಗಳ ದತ್ತಾಂಶದೊಂದಿಗೆ ಕೂಡ ಪರಿಶೀಲನೆ ಮಾಡಿ ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಹರಾಗುವಂತಹ ಅಭ್ಯರ್ಥಿಗಳ ದಾಖಲಾತಿಗಳನ್ನ ಆಯಾ ಇಲಾಖೆಗಳಿಗೆ ಈ ತಂತ್ರಾಂಶದಲ್ಲಿ ಒದಗಿಸಲಾಗುತ್ತೆ. ಈಗ ಒಂದು ಕುಟುಂಬದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ಸಿಗುತ್ತೆ? ಒಂದು ಕುಟುಂಬದಲ್ಲಿ ಎಷ್ಟೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಒಂದ್ ವೇಳೆ ಈ ನಪಾಸಾಗಿ ಆ ಒಂದು ತರಗತಿಯಲ್ಲಿ ಅವರು ಮತ್ತೆ ವಿದ್ಯಾಭ್ಯಾಸ ಮಾಡಿದ್ರೆ ಅವ್ರಿಗೇನಾದ್ರೂ ಸಿಗುತ್ತೆ? ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗೋದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಪ್ರತಿ ವರ್ಷ ಅವರ ಪ್ರವೇಶ ಮಾಹಿತಿಯನ್ನ ಪಡೆಯಲಾಗುತ್ತೆ. ಸೊ ಪ್ರವೇಶ ದಾಖಲಾತಿ ಮಾಹಿತಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅವರು ಹೊಸ ಪ್ರವೇಶನ ಅಥವಾ ಪುನರಾವರ್ತಿತ ವಿದ್ಯಾರ್ಥಿಗಳ ಅನ್ನುವಂತಹ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಲಭ್ಯ ಇರೋದಿಲ್ಲ. ಮತ್ತೆ ಏನೇನು ವಿವರಗಳನ್ನ ಒದಗಿಸಬೇಕಾಗುತ್ತೆ ವಿದ್ಯಾರ್ಥಿಗಳು? ವಿದ್ಯಾರ್ಥಿಗಳು ಮೂಲತಃ ಅವರು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಎಲ್ಲಾ ವಿದ್ಯಾರ್ಥಿ ವೇತನಕ್ಕೆ ಸಮಾನವಾಗಿ ಒಂದು ನೋಂದಣಿ ಮಾಡ್ಕೋಬೇಕಾಗತ್ತೆ. ಪ್ರತ್ಯೇಕ ಅರ್ಜಿಗಳನ್ನ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಅವರು ತಮ್ಮ ಹೆಸರು, ತಮ್ಮ ತಂದೆ ತಾಯಿಯವರ ಹೆಸರು, ತಮ್ಮ ಸ್ಯಾಟ್ ಗುರುತಿನ ಸಂಖ್ಯೆ ಅಂತ ಒಂದು ಶಿಕ್ಷಣ ಇಲಾಖೆಯಿಂದ ನೀಡ್ತಾ ಇದೆ. ಈ ಗುರುತಿನ ಸಂಖ್ಯೆ ವಿವರಗಳು, ಆಧಾರ್ ಸಂಖ್ಯೆ ವಿವರಗಳನ್ನ ನೀಡಿ SSP ಗುರುತಿನ ಸಂಖ್ಯೆಯನ್ನ ಪಡಿಬೇಕಾಗತ್ತೆ. ಇದಿಷ್ಟೇ ಅವರು ಮೂಲತಃ ಸಲ್ಲಿಸಬೇಕಾದಂತಹ ವಿವರಗಳು. ಆ ವಿದ್ಯಾರ್ಥಿಗಳು ವಿವರಗಳನ್ನ ಸಲ್ಲಿಸಿ SSP ಗುರುತಿನ ಸಂಖ್ಯೆಯನ್ನು ಪಡೆದ್ರೆ ಸಾಕು, ಉಳಿದ ದಾಖಲಾತಿಗಳನ್ನ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಂದ ಪಡೆಯಲಾಗುತ್ತೆ. ಅಂದ್ರೆ ಅವರು ಬ್ಯಾಂಕ್ ಖಾತೆಯನ್ನು ಕೂಡ ಹೊಂದಿರಬೇಕಾಗತ್ತೆ? ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಆಗಿರಬೇಕು. ಸೊ ಹಂಗಾಗಿ ಬ್ಯಾಂಕ್ ಖಾತೆ ವಿವರಗಳನ್ನ ಏನು ಕೇಳೋದಿಲ್ಲ. ಅವ್ರ ಆಧಾರ್ ಸಂಖ್ಯೆ ನೀಡಿದ್ರೆ ಸಾಕು, ಆಧಾರ್ ಸಂಖ್ಯೆ ಯಾವ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರುತ್ತೆ ಆ ಖಾತೆಗೆ ವಿದ್ಯಾರ್ಥಿ ವೇತನವನ್ನ ವರ್ಗಾಯಿಸಲಾಗುತ್ತೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡುವಂತವರಿಗೆ ಮಾತ್ರ ಸಿಗುತ್ತೋ ಅಥವಾ ಹೊರ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೂ? ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನದ ನೆರವು ಸಿಗುತ್ತೆ. ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಅಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಲಭ್ಯ ಆಗೋದಿಲ್ಲ. ಇಲ್ಲಿ ಅವರು ವಿದ್ಯಾಭ್ಯಾಸ ಮಾಡೋದು ಕಡ್ಡಾಯವಾಗಿರುತ್ತೆ. ಅಂದ್ರೆ ಈ ಒಂದು ವಿದ್ಯಾರ್ಥಿ ವೇತನ ಅವರಿಗೆ ಸರಿಯಾಗಿ ಲಭ್ಯವಾಗಬೇಕು ಅಂದ್ರೆ ಏನೇನು ಅವರು ವ್ಯವಸ್ಥೆಗಳನ್ನ ಮಾಡಿಕೊಂಡಿರ್ಬೇಕಾಗತ್ತೆ? ಪ್ರಾರಂಭದಲ್ಲಿ ನಾನು ಹೇಳಿದಾಗೆ ಅವರು SSP ಗುರುತಿನ ಸಂಖ್ಯೆಯನ್ನ ಹೊಂದಿರಬೇಕು. SSP ಗುರುತಿನ ಸಂಖ್ಯೆ ಹೊಂದಿದ್ದಲ್ಲಿ ಪ್ರತಿ ವರ್ಷ ಅವರ ಪ್ರವೇಶ ದಾಖಲಾತಿಗಳನ್ನ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಿಂದ ಪಡಿಬೇಕಾಗತ್ತೆ. ವಿದ್ಯಾರ್ಥಿಗಳು ತಾವು ಮೂಲತಃ ಪರಿಶೀಲಿಸಿಕೊಳ್ಬೇಕಾಗಿರೋದು ಯಾವುದೇ ಕಾರಣದಿಂದಾಗಿ ಅವರಿಗೆ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗಿಲ್ಲ ಅನ್ನೋದಾದ್ರೆ ಪ್ರಪ್ರಥಮವಾಗಿ ಅವರಿಗೆ ನಾವು ಒಂದು ಸ್ಥಿತಿ ಪರಿಶೀಲನೆ ಅವಕಾಶವನ್ನ ಒದಗಿಸಿಕೊಟ್ಟಿದ್ದೇವೆ. ಅಲ್ಲಿ ತಾಂತ್ರಿಕ ಸಮಸ್ಯೆ ಅಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಆಗದೆ ಇರೋದು ಅಥವಾ ಅವರ ಶೈಕ್ಷಣಿಕ ದಾಖಲಾತಿಗಳಲ್ಲಿ ಇರುವಂತಹ ಹೆಸರು ಹಾಗೆ ಆಧಾರ್ ನಲ್ಲಿರುವಂತಹ ಹೆಸರು ತಾಳೆ ಆಗದೆ ಇರೋದು, ಇದು ಎರಡು ಪ್ರಮುಖ ಸಮಸ್ಯೆಗಳಿರುತ್ತೆ. ಈ ಸಮಸ್ಯೆಗಳು ಇರುವಂತಹ ಒಂದು ಸ್ಥಿತಿ ಪರಿಶೀಲನೆಯನ್ನ ನೋಡ್ಲಿಕ್ಕೆ ಅವಕಾಶವನ್ನ ಅವರಿಗೆ ವಿದ್ಯಾರ್ಥಿಗಳ ಲಾಗಿನ್ಗೆ ನೀಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಲಾಗಿನ್ ಐಡಿ ಇರುತ್ತೆ. ಅವರು ತಮ್ಮ ಲಾಗಿನ್ ಐಡಿಯಿಂದ SSP ಪೋರ್ಟಲ್ ಅಲ್ಲಿ ಪರಿಶೀಲನೆ ಮಾಡಿದ್ರೆ ಅವರಿಗೆ ಯಾವ್ಯಾವ ವಿದ್ಯಾರ್ಥಿ ವೇತನ ಮಂಜೂರಾಗಿದೆ, ಯಾವ ವಿದ್ಯಾರ್ಥಿ ವೇತನದ ವರ್ಗಾವಣೆಯಲ್ಲಿ ತಾಂತ್ರಿಕ ಸಮಸ್ಯೆ ಇದೆ ಅಂತಹ ಒಂದು ಸ್ಥಿತಿ ಪರಿಶೀಲನೆಗೆ ಅವಕಾಶ ಇರುತ್ತೆ. ಅದನ್ನ ನೋಡಿ ಆಧಾರ್ ನಲ್ಲಿರುವಂತಹ ಹೆಸರು ಅವರ ಶೈಕ್ಷಣಿಕ ದಾಖಲೆಗಳಲ್ಲಿನ ಹೆಸರು ತಾಳೆ ಆಗದಿದ್ದಲ್ಲಿ ಅದನ್ನ ಸರಿಪಡಿಸಲಿಕ್ಕೆ ಸಂಬಂಧಪಟ್ಟ ಇಲಾಖೆಯ ತಾಲೂಕು ಕಚೇರಿಯನ್ನ ಸಂಪರ್ಕ ಮಾಡಬೇಕಾಗತ್ತೆ. ಅಥವಾ ಬ್ಯಾಂಕ್ ಹಾಗೂ ಆಧಾರ್ ಜೋಡಣೆ, ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಸಮಸ್ಯೆ ಇದ್ದಲ್ಲಿ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಿ ಅವರು ತಮ್ಮ ಖಾತೆಗೆ ಆಧಾರ್ ಜೋಡಣೆ ಮಾಡ್ಕೋಬಹುದಾಗಿರತ್ತೆ. ಯಾವುದು ಕೆಲವೊಂದು ಬ್ಯಾಂಕುಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿದ ಹಾಗೆ ಕೆಲವೊಂದು ಸಹಕಾರ ಬ್ಯಾಂಕ್ಗಳಲ್ಲಿ ಈ ಒಂದು ಆಧಾರ ಜೋಡಣೆ ಸಮಸ್ಯೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರು ವಿಫಲ ಆಗ್ತಾ ಇರುವಂತದ್ದು ಕಂಡುಬಂತ ಸಂದರ್ಭದಲ್ಲಿ ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಅವರು ಖಾತೆಗಳನ್ನ ತೆಗಿಬಹುದಾಗಿರುತ್ತೆ. ಮಕ್ಕಳು ಅಂಚೆ ಕಚೇರಿಯಲ್ಲಿ ಕೂಡ ಖಾತೆಯನ್ನ ತೆಗೆದು ಆಧಾರ್ನೊಂದಿಗೆ ಜೋಡಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವು ಬ್ಯಾಂಕ್ ಶಾಖೆಗಳಿಗೆ ಈ IFSC ಕೋಡ್ ಅನ್ನುವಂಥದ್ದು ಇರೋದಿಲ್ಲ, ಅದು ಏನಾದ್ರು ಸಮಸ್ಯೆ ಆಗುತ್ತಾ? IFSC ಕೋಡ್ ಕಡ್ಡಾಯವಾಗಿ ಇರಬೇಕಾಗತ್ತೆ. ಕೆಲವೊಂದು ಬ್ಯಾಂಕ್ ಮತ್ತೆ ಕೆಲವೊಂದು ಶಾಖೆಗಳಿಗೆ ಸೀಮಿತವಾಗಿ ಸಮಸ್ಯೆ ಪುನರಾವರ್ತನೆ ಆಗ್ತಾ ಇದ್ರೆ ಮಕ್ಕಳು ಅಂಚೆ ಕಚೇರಿಯನ್ನ ಸಂಪರ್ಕ ಮಾಡಿ ಅಲ್ಲಿ ಹೊಸದಾಗಿ ಖಾತೆ ತೆಗೆದು ಆಧಾರ್ ಜೋಡಣೆ ಮಾಡಿಸ್ಕೋಬಹುದಾಗಿರುತ್ತೆ. ಅಂದ್ರೆ ಯಾವ ಹಂತದವರೆಗೆ ಈ ವಿದ್ಯಾರ್ಥಿ ವೇತನ ಲಭ್ಯವಾಗುತ್ತೆ ಅಂತಾರೆ? ವಿದ್ಯಾಭ್ಯಾಸದ ಹಂತಗಳಲ್ಲಿ ಪ್ರೌಢಶಾಲೆ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳು ಅವ್ರಿಗೆ ಎಷ್ಟು ಸಿಗುತ್ತೆ? ವಾರ್ಷಿಕ 2,000. ತದನಂತರ PUC ಹಾಗೂ ತದನಂತರದ ಯಾವುದೇ ಸ್ನಾತಕೋತ್ತರ ಇರ್ಬೋದು, PhD ಇರ್ಬೋದು, ಪೋಸ್ಟ್ PhD ಇರ್ಬೋದು, ಎಲ್ಲಾ ರೀತಿಯ ಶಿಕ್ಷಣವನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತೆ. ಅಂದ್ರೆ ಬೇರೆ ಬೇರೆ ಹಂತಕ್ಕೆ ಬೇರೆ ಬೇರೆ ಒಂದು ಮೊತ್ತ ಲಭ್ಯವಾಗುತ್ತೆ. ಹೌದು. ಮತ್ತೆ ಇದಕ್ಕೆ ಸಹಾಯವಾಣಿ ಎಂತಾದ್ರೂ ಏನಾದ್ರೂ ಇದೆಯಾ ಸಮಸ್ಯೆಗಳು ಬಂದ್ರೆ? 1902 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಅವರ ಸಂದೇಹಗಳನ್ನ ನಿವಾರಣೆ ಮಾಡ್ಕೋಬಹುದಾಗಿರುತ್ತೆ. ಇನ್ನೊಂದು ಇದೇ ರೀತಿ ಒಂದು ವಿದ್ಯಾರ್ಥಿ ವೇತನ ಯೋಜನೆ ಅಂದ್ರೆ ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ರೈತ ವಿದ್ಯಾನಿಧಿ ಯೋಜನೆ ಅಂತ ಅಂದು. ಈಗ ಮಂಜುಳಾ ಅವರೇ, ಈ ಒಂದು ಯೋಜನೆಯ ಉದ್ದೇಶ ಏನು ಅಂತೀರಿ? ಸೊ ಈ ವರ್ಷದಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಸಹ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು ವಿಸ್ತರಿಸಿ ಘೋಷಣೆಯನ್ನು ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಸಹ ಈ ಒಂದು ಸವಲತ್ತನ್ನು ನೀಡಬೇಕನ್ನೋ ಉದ್ದೇಶದಿಂದ ಈ ಸವಲತ್ತು ಪಡಿಬೇಕಾದ್ರೆ ಯಾರು ಭೂ ಹಿಡುವಳಿ ಹೊಂದಿಲ್ಲದಂತಹ ಕೃಷಿ ಕಾರ್ಮಿಕರು ಅಂದ್ರೆ ಭೂರಹಿತ ಕೃಷಿ ಕಾರ್ಮಿಕರು. ಹೌದು. ಫ್ರೂಟ್ಸ್ ತಂತ್ರಾಂಶದಲ್ಲಿ FID ವಿತೌಟ್ ಲ್ಯಾಂಡ್ ಗುರುತಿನ ಚೀಟಿಯನ್ನ ಪಡಿಬೇಕಾಗುತ್ತೆ. ಮತ್ತೆ ಇದರೊಂದಿಗೆ ನರೇಗಾ ಚೀಟಿಯನ್ನು ಜಾಬ್ ಕಾರ್ಡ್ ಅನ್ನು ಹೊಂದಿರಬೇಕಾಗಿರುತ್ತೆ. ಈಗ ಏನು ರೈತ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ಏನು ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೆ ಮತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾರ್ಥಿ ವೇತನ ರೈತ ವಿದ್ಯಾನಿಧಿ ಯೋಜನೆಯಡಿ ನೀಡ್ತಾ ಇದ್ದೀವೋ ಆ ಮಕ್ಕಳಿಗೂ ಸಹ ಈ ಒಂದು ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಮುಖ್ಯವಾಗಿ ನಮ್ಮ ಈ ಕೃಷಿ ಕಾರ್ಮಿಕರು ನಮ್ಮ ಕೃಷಿಯ ಅವಿಭಾಜ್ಯ ಅಂಗ, ಅವರ ಮಕ್ಕಳಿಗೂ ಕೂಡ ವಿದ್ಯಾವಿದ್ಯಾರ್ಥಿ ವೇತನವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಪ್ರಾರಂಭ ಮಾಡಿದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಣದ ಮಟ್ಟದಲ್ಲಿ 2,000 ರೂಪಾಯಿ ಸಿಗುತ್ತೆ. PUC ITI ಮತ್ತೆ ಡಿಪ್ಲೊಮೋದ ವಿದ್ಯಾರ್ಥಿಗಳಿಗೆ 2,500 ರೂಪಾಯಿ. ಹೌದು. ವಿದ್ಯಾರ್ಥಿಗಳಿಗೆ 2,500, ವಿದ್ಯಾರ್ಥಿನಿಯರಿಗೆ 3,000. 3,000 ರೂಪಾಯಿ ಸಿಗುತ್ತೆ. ಅದೇ ಪದವಿ ಕೋರ್ಸ್ಗಳಿಗಾದ್ರೆ 5,000 ರೂಪಾಯಿ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿನಿಯರಿಗಾದ್ರೆ 5,500 ರೂಪಾಯಿ. ಮತ್ತೆ ಈ LLB, BPharma, ನರ್ಸಿಂಗು ಈ ಕೋರ್ಸ್ಗಳಿಗೆ 7,500 ರೂಪಾಯಿ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿನಿಯರಿಗೆ 8,000 ರೂಪಾಯಿ. ಅದೇ MBBS ಮತ್ತೆ ಇಂಜಿನಿಯರಿಂಗು, BTech, ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಇವ್ರಿಗಾದ್ರೆ 10,000 ರೂಪಾಯಿ ವಿದ್ಯಾರ್ಥಿಗಳಿಗೆ. 10,000, ವಿದ್ಯಾರ್ಥಿನಿಯರಿಗೆ 11,000 ರೂಪಾಯಿ. ಈ ರೀತಿ ಬೇರೆ ಬೇರೆ ಒಂದು ಹಂತದ ಶಿಕ್ಷಣಕ್ಕೂ ಕೂಡ ಬೇರೆ ಬೇರೆ ಒಂದು ಮೊತ್ತದ ವಿದ್ಯಾರ್ಥಿ ವೇತನ ಲಭ್ಯವಾಗುತ್ತೆ. ಅಂದ್ರೆ ಇಲ್ಲೂ ಕೂಡ ಅವ್ರಿಗೆ ಏನಾದರೂ ಸಂದೇಹಗಳು ಇದ್ರೆ ಸಹಾಯವಾಣಿ ಸಂಖ್ಯೆ ಇದೆ, ಬಳಸಬಹುದು ಅವ್ರು. ಹೌದು. 1902 ಅಂದ್ರೆ ದೀಪಜಾ ಅವರ ಈ ವಿದ್ಯಾರ್ಥಿ ವೇತನ ಯೋಜನೆ ಇದೆಯಲ್ಲ, ಇದನ್ನ ಅನುಷ್ಠಾನ ಮಾಡುವಂತ ಇಲಾಖೆ ಯಾವುದು ಅಂತಿದೆ? ಈ ಎರಡೂ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ನೋಡಲ್ ಇಲಾಖೆಯಾಗಿ ಅನುಷ್ಠಾನ ಮಾಡ್ತಾ ಇದೆ. ನಾವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದೊಂದಿಗೆ ಇ ಆಡಳಿತ ಇಲಾಖೆಯ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಮುಖಾಂತರ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ. ಇದರ ಪ್ರಚಾರಕ್ಕೂ ಸಾಕಷ್ಟು ಕ್ರಮ ಕೈಗೊಂಡಿದ್ದೀರ? ಪ್ರಚಾರಕ್ಕೂ ಸಾಕಷ್ಟು ಕ್ರಮ ತೆಗೆದುಕೊಂಡಿದ್ದೀವಿ. ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಕೃಷಿ ಇಲಾಖೆಯಿಂದ ಮಾಹಿತಿಯನ್ನು ನೀಡಲಾಗಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಮಾಹಿತಿ ಲಭ್ಯವಾಗುತ್ತೆ? ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾಹಿತಿ ಲಭ್ಯ ಆಗುತ್ತೆ. ಕೃಷಿ ಇಲಾಖೆಯ ಎಲ್ಲಾ ಕಚೇರಿಗಳಲ್ಲಿ ಕೂಡ ಮಾಹಿತಿ ಲಭ್ಯ ಆಗುತ್ತೆ. ನಮ್ಮ ಎಲ್ಲ ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡ್ಕೋಬಹುದು. ಪ್ರಮುಖವಾಗಿ ಯಾವ ರೈತರ ಮಕ್ಕಳು ಪ್ರೌಢ ಶಿಕ್ಷಣದಲ್ಲಿ ಓದ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಪಿ ಯು ಸಿ ನಂತರ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ ರೀತಿ ಕುಟುಂಬದವರು ತಮಗೆ ವಿದ್ಯಾರ್ಥಿ ವೇತನ ಇಲ್ಲಿವರೆಗೆ ಬಂದಿಲ್ಲ ಅನ್ನೋದಾದ್ರೆ 1902 ಕರೆ ಮಾಡಿ ಅವರು ಯಾವ ಕಾರಣದಿಂದಾಗಿ ಅವರಿಗೆ ವಿದ್ಯಾರ್ಥಿ ವೇತನ ಇಲ್ಲಿವರೆಗೆ ಬಂದಿಲ್ಲ ಅನ್ನುವಂತಹ ಒಂದು ಕಾರಣಗಳನ್ನ ತಿಳಿದುಕೊಂಡು ನೆರವನ್ನ ಪಡಿಬಹುದಾಗಿರುತ್ತೆ. ಸೊ ರೈತರ ಕುಟುಂಬದಿಂದ ಬಂದಂತಹ ಎಲ್ಲಾ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನವನ್ನ ಪಡೀಲಿಕ್ಕೆ ಸರ್ಕಾರದಿಂದ ಅವಕಾಶವನ್ನ ಕಲ್ಪಿಸಲಾಗಿದೆ. ತುಂಬಾ ಸಂತೋಷ ದೀಪಜ ಅವರೇ ಮತ್ತು ಮಂಜುಳಾ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಹಾಗೆಯೇ ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ರೈತ ವಿದ್ಯಾನಿಧಿ ಯೋಜನೆ, ಈ ಎರಡೂ ಒಂದು ಯೋಜನೆಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ, ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಅಪ್ಪಗೆರೆ ತಿಮ್ಮರಾಜು ಹಾಗೂ ಕೆಎಸ್ ಸುರೇಖ ಅವರ ಯುಗಳ ಧ್ವನಿಯಲ್ಲಿ ಮೂಡಿಬಂದಿದೆ ಈ ಗೀತೆ. ಬೇಟೆಗೆ ದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತೌರೂರ, ಅತ್ತ ನೋಡೆ ಇತ್ತ ನೋಡೆ, ಚಿತ್ರ ದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತೌರೂರ. ಇನ್ನು ಮುಂದೆ ಕೇಳೋಣ, ಸೂರ್ಯಕಾಂತಿ ತಳಿ ಮತ್ತು ಕೀಟ ನಿರ್ವಹಣೆ ಕುರಿತು ಡಾ ಎಂ ಎಸ್ ಉಮಾ ಮತ್ತು ಡಾ ಕೆ ಎಂ ಶ್ರೀನಿವಾಸ ರೆಡ್ಡಿ ಇವರಿಂದ ಕೃಷಿ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾ ಎಂ ಎಸ್ ಉಮಾ, ಸೂರ್ಯಕಾಂತಿ ತಳಿ ಸಂಶೋಧಕರು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೂರ್ಯಕಾಂತಿ ಪ್ರಾಯೋಜನೆ 1972 ಶುರುವಾಯಿತು. ಇದು ಅಖಿಲ ಭಾರತ ಸುಸಂಘಟಿತ ಸೂರ್ಯಕಾಂತಿ ಪ್ರಾಯೋಜನೆ. ಮೊಟ್ಟ ಮೊದಲ ಬಾರಿಗೆ ನಾವು ಸೂರ್ಯಕಾಂತಿ ಸಂಕರಣ ತಳಿಗಳನ್ನು ಮತ್ತು ಅಭಿವೃದ್ಧಿ ಮಾಡಿಸೋದಕ್ಕೋಸ್ಕರ, ಬೇಸಾಯ ಶಾಸ್ತ್ರದಲ್ಲಿ ಇರುವಂತಹ ಎಲ್ಲ ಒಂದು ಅಭಿವೃದ್ಧಿ ಮಾಡಿಸೋದಕ್ಕೋಸ್ಕರ, ಮತ್ತು ಕೀಟಶಾಸ್ತ್ರ ಮತ್ತು ರೋಗಶಾಸ್ತ್ರ ಮತ್ತು ಸಸ್ಯ ಶರೀರ ಶಾಸ್ತ್ರಗಳಲ್ಲಿ ಪ್ರಯೋಗಗಳನ್ನು ನಾವು ಮಾಡ್ಕೊಂತ ಬಂದ್ವಿ. ಇದಾಗಲೇ 50 ವರ್ಷ ಆಯಿತು ನಮ್ಮ ಪ್ರಾಯೋಜನೆಗೆ. ಈ ಒಂದು 50 ವರ್ಷದಲ್ಲಿ ನಾವು ಭಾರತದಲ್ಲೇ ಪ್ರಪ್ರಥಮವಾಗಿ ಕೃಷಿ ವಿಶ್ವವಿದ್ಯಾನಿಲಯದಿಂದ BSH-1 ಬ್ಯಾಂಗ್ಳೂರ್ ಸನ್ಫ್ಲವರ್ ಹೈಬ್ರಿಡ್ 1 ಅಂತ ಒಂದು ಸಂಕರಣಾ ತಳಿಯನ್ನು 1980 ನಾವು ಇಡೀ ದೇಶಕ್ಕೆ ಬಿಡುಗಡೆ ಮಾಡಲಾಯಿತು. ಇದಕ್ಕಿಂತ ಮುಂಚೆ ನಾವು 3 ಸಾಮಾನ್ಯ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದು EC-68, 415, 416 ಮತ್ತು ಮಾಡರ್ನ್ ಅಂತ. ಈಗ ಮಾಡರ್ನ್ ಸಹ ಒಂದು ಸಣ್ಣ ಒಂದು ಪ್ರಮಾಣದಲ್ಲಿ ನಾವು ಸಾಗುವಳಿ ಮಾಡ್ತಾ ಬಂದಿದ್ದೇವೆ. ಮತ್ತೆ ನಾವು ಈ ತದನಂತರ 1980 ನಾವು 2022 ತನಕ ನಾವು ಸತತವಾಗಿ ಸೂರ್ಯಕಾಂತಿ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡ್ಕೊಂತ ಬಂದಿದ್ದೀವಿ. ಈಗಾಗಲೇ 8 ಸಂಕರಣ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದರೊಳಗೆ KBSH-1, KBSH-41, KBSH-42, KBSH-44, KBSH-53, KBSH-78, KBSH-85. ಇದರಲ್ಲಿ ನಾವು ರಾಷ್ಟ್ರಮಟ್ಟದಲ್ಲಿ ನಾವು KBSH-1 ಮತ್ತು KBSH-41 ಮತ್ತು 44, KBSH-85 ಇವನ್ನು ರಾಷ್ಟ್ರಮಟ್ಟದಲ್ಲಿ ನಾವು ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಸಹ ಸಾಕಷ್ಟು ಬೇಡಿಕೆಯನ್ನು ಹೊಂದಿದೆ KBSH-44. ಮತ್ತೆ ಈಗ ಹೊಸದಾಗಿ ನಾವು ಅಲ್ಪಾವಧಿ ತಳಿಗಳನ್ನು 2018 KBSH-78 ಎನ್ನುವ ಹೊಸ ಸಂಕರಣ ತಳಿಯನ್ನು ನಮ್ಮ ರಾಜ್ಯಕ್ಕೆ ನಾವು ಬಿಡುಗಡೆ ಮಾಡಿದ್ರೂ ಸಹ ಅದು ಸಾಕಷ್ಟು ಪ್ರಚಲಿತವಾಗಿದೆ. ಈಶಾನ್ಯದ ರಾಜ್ಯಗಳಾದ ಸಿಕ್ಕಿಂ ಮತ್ತೆ ಪಶ್ಚಿಮ ಬಂಗಾಳ, ಒರಿಸ್ಸಾ ಹಾಗೂ ನಾಗಾಲ್ಯಾಂಡ್, ತ್ರಿಪುರ, ಈ ಕಡೆಯಲ್ಲಿ ಚೆನ್ನಾಗಿ ಅದನ್ನು ರೈತರು ಹಿಂಗಾರಿನಲ್ಲಿ ಗದ್ದೆ ಬಯಲಿನಲ್ಲಿ ಅವರು ಬೆಳ್ಕೊಂಡು ಚೆನ್ನಾಗಿ ಅದರ ತುಂಬಾ ಒಂದು ಪ್ರಖ್ಯಾತಿ ಹೊಂದ್ತಾ ಇದೆ. ಅದು KBSH-78 ಅಲ್ಪಾವಧಿ ತಳಿ 82-85 ದಿವಸಗಳಿಗೆ ಕಟಾವು ಮಾಡಕ್ ಬಂದಿದೆ. 39-40% ಎಣ್ಣೆಯ ಅಂಶ ಇರೋದ್ರಿಂದ ರೈತರು ಬಹಳ ಅದನ್ನ ಮೆಚ್ಕೊಂಡಿದ್ದಾರೆ. ಇದಲ್ಲದೆ ಸಹ ಅದನ್ನ ಮಿನಿಕಿಟಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಸರ್ಕಾರ ಕೂಡ ಅದನ್ನ ಅನುಮೋದಿಸ್ತಾ ಇದೆ. ಈಗ ಈ ಒಂದು ಸೂರ್ಯಕಾಂತಿ ತಳಿಗಳಿಗೆ ಈಗ ಸಾಕಷ್ಟು ಬೇಡಿಕೆ ಸಹ ಬಂದಿದೆ. ಈಗ 2-3 ವರ್ಷದಿಂದ ಸಾಕಷ್ಟು ಬೇಡಿಕೆ ಇರಲಿಲ್ಲ. ಬೆಂಬಲ ಬೆಲೆ ಚೆನ್ನಾಗಿ ಕೊಟ್ಟಿರೋದ್ರಿಂದ ರೈತರಿಗೆ ನಮ್ಮ ಸರ್ಕಾರದ ಬೆಂಬಲ ಬೆಲೆನೂ ಜಾಸ್ತಿ ಆಗಿರೋದ್ರಿಂದ ಮತ್ತು ಒಂದು ಉಕ್ರೇನ್ ಯುದ್ಧ ನಡೆದಿರೋದ್ರಿಂದ ನಮ್ಮ ಎಣ್ಣೆಯ ಒಂದು ಅಂಶ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಸಹ ಸೂರ್ಯಕಾಂತಿ ಎಣ್ಣೆ ಬಳಸಿದ್ರೆ ಮತ್ತು ಉಪಯೋಗಿಸಿದ್ರೆ ಅದರ ಹೈ ಓಲಿಕ್ ಆಮ್ಲ ಇರೋದ್ರಿಂದ ಅದನ್ನು ಚೆನ್ನಾಗಿ ಉಪಯೋಗಿಸ್ಬೋದು ಮತ್ತು ಆರೋಗ್ಯದಾಯಕವಾಗಿ ಇರೋದ್ರಿಂದ ಕೊಬ್ಬಿನಂಶ ಕಮ್ಮಿ ಇರೋದ್ರಿಂದ ಎಲ್ಲರೂ ಕೂಡ ಸೂರ್ಯಕಾಂತಿ ಎಣ್ಣೆನ ಈಗ ಅದನ್ನು ಬೇಡಿಕೆ ಇರೋದ್ರಿಂದ ನಾವೇ ಸೂರ್ಯಕಾಂತಿ ಬೆಳೆಯಲಿ ಮತ್ತು ನಮ್ಮ ಒಂದು ಈ ಒಂದು ಸರ್ಕಾರ ಕೂಡ ಇದಕ್ಕೆ ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿವಸ ನಾವು ಸೂರ್ಯಕಾಂತಿ ಕಚ್ಚಾ ಎಣ್ಣೆನ ಆಮದು ಮಾಡ್ಕೊತಾ ಇದ್ವಿ ಉಕ್ರೇನ್ನಿಂದ, ರಷ್ಯಾದಿಂದ. ಈ ಒಂದು ಯುದ್ಧ ಪ್ರಸಂಗ ಆಗೋದ್ರಿಂದ ನಮಗೆ ಒಂದು ಬೇಡಿಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ನಮ್ಮ ಒಂದು ಸಂಕರಣ ತಳಿ KBSH-85 ಅನ್ನೋದು ಹೊಸ ಸಂಕರಣ ತಳಿ 2022 ಜುಲೈಯಲ್ಲಿ ಅದನ್ನು ಬಿಡುಗಡೆ ಮಾಡಿದ್ಲಾಯ್ತು. ಅದು ಕೂಡ 40-41% ಎಣ್ಣೆ ಅಂಶ ಇದ್ದು 22-25 ಕ್ವಿಂಟಲ್ ಪರ್ ಹೆಕ್ಟೇರ್ ನೀರಾವರಿನಲ್ಲಿ ಬೆಳೆ ಶಕ್ತಿ ಹೊಂದಿದೆ ಮತ್ತು 12-14 ಕ್ವಿಂಟಲ್ ಖುಷ್ಕಿ ಬೆಳೆಯಾಗಿ ಒಂದು ಇಳುವರೆ ಈ ನಮ್ಮ ರಾಜ್ಯದಲ್ಲೂ ಸಹ ಮತ್ತು ಇತರೆ 6 ರಾಜ್ಯಗಳಲ್ಲಿಗೆ ಇದನ್ನ ಬಿಡುಗಡೆ ಮಾಡಿದ್ದೇವೆ. ನಮ್ಮ ಸಂಶೋಧನೆಗೆ ಬಂದ್ರೆ ಹೆಚ್ಚು ಓಲಿಕ ಆಮ್ಲವನ್ನು ಇರುವಂತ ಸಂಕರಣ ತಳಿಗಳನ್ನು ನಾವು ಈಗ ಈಗ ಒಂದು ಪ್ರಾಯೋಗಿಕ ಸ್ಥಿತಿನಲ್ಲಿದ್ದಾವೆ. ಅವು ಕೂಡ 40 ಸಂಕರಣ ತಳಿಗಳನ್ನು ನಾವು ಆಗಲೇ ಅಭಿವೃದ್ಧಿಪಡಿಸಿದ್ದೇವೆ. ಅವು ಹೆಚ್ಚು ಓಲಿಕ್ ಆಮ್ಲನ ಇನ್ನೂ ಪ್ರಯೋಗ ಸ್ಥಿತಿನಲ್ಲಿದ್ದಾವೆ. ಇದಲ್ಲದೆ ನಾವು ಆಶಾದಾಯಕ ತಳಿಗಳಾದ KBSH 88, KBSH 90, KBSH 91 ಈ ಎಲ್ಲ ಸಂಕರಣ ತಳಿಗಳನ್ನು ಸಹ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ. ಅದರದು ಸಹ ಉತ್ತಮ ಇಳುವರಿ ಇದ್ದಾವೆ. ಮತ್ತು ಅಲ್ಪಾವಧಿ ತಳಿಗಳಾದ KBSH 90, KBSH 91, 82-85 ದಿನಗಳಲ್ಲಿ ಅವು ಕಟಾವಿಗೆ ಬರೋದ್ರಿಂದ ಈಗ ಸುಮಾರು ಮಧ್ಯಮ ತಳಿಗಳಿಗಿಂತನೂ ಮತ್ತು ತುಂಬಾ ದೀರ್ಘಾವಧಿ ತಳಿಗಳಿಗಿಂತ ಎಲ್ಲರೂ ಅಲ್ಪಾವಧಿ ತಳಿಗಳನ್ನ ಕೇಳ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಎಣ್ಣೆಯ ಅಂಶವನ್ನ ಇರುವಂತಹ ಸಂಕರಣ ತಳಿಗಳನ್ನ ಕೇಳ್ತಾ ಇದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತೇಳಿ. ನಾನು ಸೂರ್ಯಕಾಂತಿ ವಿಭಾಗದಲ್ಲಿ ಕೀಷ್ಟ ಶಾಸ್ತ್ರ ತಜ್ಞ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ನಾನು ಇವತ್ತು ಸೂರ್ಯಕಾಂತಿಗೆ ಬರತಕ್ಕಂತ ಮುಖ್ಯವಾದ ಕೀಟಗಳ ಬಗ್ಗೆ ಇವತ್ತು ನಿಮ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೂರ್ಯಕಾಂತಿಯಲ್ಲಿ ಮುಖ್ಯವಾಗಿ 3 ಕೀಟಗಳು ಬರ್ತವೆ. ಮೊದಲನೇದಾಗಿ ರಸ ಹೀರೋ ಕೀಟಗಳು, ಎರಡನೇದಾಗಿ ಎಲೆ ತಿಂತಕ್ಕಂತ ಕೀಟಗಳು, ಮೂರನೇದಾಗಿ ತೆನೆ ಕೋರಿತಕ್ಕಂತ ಕೀಟಗಳು. ರಸ ಇರತಕ್ಕಂತ ಕೀಟಗಳಲ್ಲಿ ಮುಖ್ಯವಾಗಿ ಈ ಎಲೆ ಜಿಗಿ ಹುಳುಗಳು ಬರ್ತವೆ, ಬಿಳಿ ನೊಣಗಳು ಬರ್ತವೆ, ಮತ್ತೆ ಥ್ರಿಪ್ಸ್ ನುಸಿ ಅಂತ ಬರ್ತವೆ. ಸೊ ಇವು ಏನ್ ಮಾಡ್ತವೆ ಅಂದ್ರೆ ಎಲೆಗಳಿಂದ ರಸ ಹೀರ್ತವೆ. ರಸ ಹೀರ್ದಾಗ ಎಲೆಗಳು ಹಳದಿ ಆಗ್ತವೆ, ತದನಂತರ ಕಂದು ಬಣ್ಣಕ್ಕೆ ತಿರುಗಿ ಅವು ಒಣಗೋದಕ್ಕೆ ಶುರು ಮಾಡ್ತವೆ. ಸೊ ಇವುಗಳನ್ನ ಹತೋಟಿ ಮಾಡಬೇಕಾದ್ರೆ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ ಸೂರ್ಯಕಾಂತಿಯಲ್ಲಿ ಇಮ್ಡಾಕ್ಲೋಪ್ರಿಡ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ. 5 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಈ ರಸಾಯನ ಕೀಟಗಳನ್ನ ಸಾಮಾನ್ಯವಾಗಿ 30-45 ದಿವಸವರೆಗೂ ನಾವು ಹತೋಟಿ ಮಾಡಬಹುದು. ಆಮೇಲೆ ಮುಖ್ಯ ಬೆಳೆಗೆ ಏನಾದರೂ ಇವುಗಳ ಹಾವಳಿ ಬಂದ್ರೆ ಇದೇ ಇಮ್ಡಾಕ್ಲೋಪ್ರಿಡ್ನ ಪ್ರತಿ ಲೀಟರ್ಗೆ ನೀವು 0.3-0.5 ml ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಇಮ್ಡಾಕ್ಲೋಪ್ರಿಡ್ನ ಹತೋಟಿಗೆ ತರಬಹುದು. ತದನಂತರ ಎಲೆ ತಿಂತಕ್ಕಂತ ಕೀಟಗಳಲ್ಲಿ ಮುಖ್ಯವಾಗಿ ಈ ಸ್ಪೊಡಾಪ್ರ ಅಥವಾ ತಂಬಾಕು ಕತ್ತರಿ ಹುಳ ಅಂತ ಬರ್ತದೆ, ಎರಡನೇದಾಗಿ ಬಿಹಾರ್ ಕಂಬಳಿ ಹುಳ ಅಂತ ಬರ್ತವೆ, ಮೂರನೇದಾಗಿ ಈ ಸ್ಪೊಡಾಪ್ರ ಲಿಟ್ರ ಅಂತ ಬರ್ತದೆ, ಮತ್ತೆ ಇದು ಸೆಮಿಲೂಪರ್ ಅಂತ ಹೇಳಿ ಬರ್ತವೆ. ಸೊ ಇವುಗಳನ್ನ ಹತೋಟಿ ಮಾಡ್ಕೋದಕ್ಕೆ ನಮ್ಮಲ್ಲಿ ಪ್ರೊಫನೋಫಾಸ್ ಅಂತ ಒಂದು ಔಷಧಿ ಇದೆ. ಅದು 1 ml 1 liter ಹಾಕೊಂಡು ಸಿಂಪರಣೆ ಮಾಡಿದ್ರೆ ಈ ಎಲೆ ತಿಂತಕ್ಕಂತ ಹುಳುಗಳನ್ನ ಹತೋಟಿ ಮಾಡಬಹುದು. ಇನ್ನ ತೆನೆ ಬಿಡಬೇಕಾದ್ರೆ ತೆನೆ ಹಂತದಲ್ಲಿ ಹೆಲಿಕೋರ್ಪ ಕೀಟ ಬರುತ್ತೆ. ಇದು ಹಾಲ್ಗಾಳಲ್ಲಿ ಇರಬೇಕಾದ್ರೆ ಹಾಲ್ಗಾಳುಗಳನ್ನು ತಿಂದು ಇದು ನಾಶ ಪಡಿಸ್ತದೆ. ಸೊ ಇದಕ್ಕೆ ನಮ್ಮಲ್ಲಿ ಒಂದು ಹೊಸ ಕೀಟನಾಶಕ ಬಂದಿದೆ, ಸ್ಪೈನಾಸಾಡ್ ಅಂತ ಹೇಳ್ಬಿಟ್ಟು. ಅದು 0.3 ml 1 liter ಹಾಕೊಂಡು ಸಿಂಪರಣೆ ಮಾಡಿದ್ರೆ ಇವುಗಳನ್ನ ಹತೋಟಿ ಮಾಡಬಹುದು. ಜೊತೆಗೆ ಇದು ಹೆಲಿಕೋರ್ಪ NPV ಅಂತ ಸಿಗುತ್ತೆ, ಆ ಹೆಲಿಕೋರ್ಪ NPV ಸಹ 1 ml 1 liter ಹಾಕೊಂಡು ಸಿಂಪರಣೆ ಮಾಡಿದ್ರೆ ಇದನ್ನ ಹತೋಟಿ ಮಾಡಬಹುದು. ಸೊ ಇವುಗಳ ಹಾವಳಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಬೆಳೆಯಲ್ಲಿ ನಾವು ಮೋಹಕ ಬಲಗಳನ್ನಿಟ್ಟು ಒಂದು ಮೋಹಕ ಬಲಕ್ಕೆ ಒಂದು ರಾತ್ರಿಗೆ ಒಂದು 5 ಚಿಟ್ಟೆ ಬಿದ್ರೆ ಆಗ ನಾವು ಔಷಧಿ ಸಿಂಪರಣೆ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಸೂರ್ಯಕಾಂತಿಯಲ್ಲಿ ಇಳುವರಿ ಹೆಚ್ಚಿಸಬೇಕಾದ್ರೆ ಜೇನೊಣಗಳ ಪಾತ್ರ ಮುಖ್ಯವಾಗಿರ್ತದೆ. ಸೊ ಸಾಮಾನ್ಯವಾಗಿ ಜೇನೊಣಗಳ ಬೆಳಗ್ಗೆ ಹೊತ್ತು ಅವು ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿರ್ತವೆ. ಸೊ ಆ ಹೊತ್ತಿನಲ್ಲಿ ನಾವು ಸಿಂಪರಣೆ ಮಾಡಬಾರ್ದು. ಆದಷ್ಟು ಸಾಯಂಕಾಲ 4 ಅಷ್ಟೊತ್ತಿಗೆ ನಾವು ಸಿಂಪರಣೆ ಮಾಡಿದ್ರೆ ಈ ಜೇನೊಣಗಳನ್ನು ರಕ್ಷಿಸಿಕೊಂಡು ಒಳ್ಳೆ ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ಇಷ್ಟು ಸೂರ್ಯಕಾಂತಿಗೆ ಬರ್ತಕ್ಕಂತ ಮುಖ್ಯವಾದ ಕೀಟಗಳು. ಸೂರ್ಯಕಾಂತಿ ತಳಿ ಮತ್ತು ಕೀಟ ನಿರ್ವಹಣೆ ಕುರಿತು ಡಾಕ್ಟರ್ MS ಉಮಾ ಹಾಗೂ ಡಾಕ್ಟರ್ KM ಶ್ರೀನಿವಾಸ ರೆಡ್ಡಿ ಇವರಿಂದ ಮಾಹಿತಿಯನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮತ್ತೊಂದು ಜನಪದ ಗೀತೆಯನ್ನು ಕೇಳೋಣ. ಬಾನಂದೂರು ಕೆಂಪಯ್ಯ ಅವರು ಹಾಡಿರುವಂತಹ ಗೀತೆ. ರಂಗೋಲೆ ಬೆಳಗಿದವೋ ನಮ್ಮ ಕೈ ದೊಡ್ಡವನ ಪೂಜೆಗೆ